ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ಮಾನ್ವಿ ತಾಲೂಕಿನ ಉದ್ಬಾಳ್ ಗ್ರಾಮದ ಆಂಜನೇಯ ಅವರ ಕೃಷಿ ಅನುಭವಗಳನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಮೊದಲಿಗೆ ಕೇಳಿ ಮಾನ್ವಿ ತಾಲೂಕಿನ ಉದ್ಬಾಳ್ ಗ್ರಾಮದ ಆಂಜನೇಯ ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಪೋತ್ನಾಳ್ ಹತ್ರ ಇರ್ತಕ್ಕಂತ ಉದ್ಬಾಳ ಒಂದು ಗ್ರಾಮದ ರೈತರು, ಬಹಳಷ್ಟು ಕಷ್ಟಜೀವಿ, ಸಾಕಷ್ಟು ಕೃಷಿ ಅನುಭವವನ್ನು ಹೊಂದಿದ್ದಾರೆ ಆಂಜನೇಯ ಅಂತೇಳಿ ಇವರ ಹೆಸರು. ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಬಾಳ ಗ್ರಾಮದ ಆಂಜನೇಯ ಅವರು ಅವರ ಕೃಷಿ ಅನುಭವಗಳನ್ನ ನಮ್ಮ ರೈತರೊಂದಿಗೆ ಹಂಚಿಕೊಳ್ತಿದ್ದಾರೆ. ಆಂಜನೇಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರೇಗೌಡ್ರ. ಹೇಗೆ ಕೃಷಿ ಹೇಗೆ ನಡೆದಿದೆ ತಮ್ದು? ಬರಲ್ ರೇಗೌಡ್ರ, ಚಲೋ ಐತೆ. ಜೋಳ ಹಾಕಿದ್ವಿ, ಜೋಳ ಆಗ್ಯವ್ರ. ಮತ್ತೆ ಗೋರ್ಮೆಂಟ್ ಹಾಕ್ಬೇಕಂತ ಹೇಳಿ ಕುಂತೀವ್ರಿ. ರೇಟ್ ಹೊರಗಡೆ ಕಮ್ಮಿ ಐತೆ. ಎಷ್ಟು ವರ್ಷದ ಕೃಷಿ ಅನುಭವ ತಮಗೆ? ಏ, ನಮ್ಗ ಈಗ 30-35 ವರ್ಷದಿಂದ ಐತ್ರಿ ಕೊಡ್ರಿ. ಹೇಗೆ ನಿಮ್ದು ಮನೆತನದ ಉದ್ಯೋಗ ಒಕ್ಕಲ್ತನ ಮೊದಲಿಂದ? ಮೊದಲಿಂದ ಪೂರ ಮೊದಲಿಂದನ ನಮ್ದು ಒಕ್ಕಲ್ತನದಾಗನ ಬಂದ್ವಿ. ನಮ್ ತಾತ ಮುತ್ತಿನವ್ರ ಕಾಲಕ್ಕ ಆದ್ರನ ಈಗ ನಾವಾದ್ರ ಅದ ಒಕ್ಕಲ್ತನ ಮಾಡ್ಕೊಂತ ಹೊಂಟಿವ್ರಿ. ಅದು ಒಕ್ಕಲ್ತನದಿಂದನ ನಮ್ಗೆ ಒಳ್ಳೇದಾಗೈತ್ರಿ. ಎಷ್ಟು ವರ್ಷದಿಂದ ಒಕ್ಕಲ್ತನ ವಯಸ್ಸಿನವ್ರಿದ್ದಾಗ ಒಕ್ಕಲ್ತನಕ್ಕೆ ಬಂದಿರ್ತಾವ? ವಯಸ್ಸು ಎಷ್ಟಿತ್ತು ತಮ್ಗ ಅವಾಗ ಹೊಲಕ್ಕೆ ಬಂದಾಗ? ನಮ್ಗ 18 ವಯಸ್ಸಿಂದ ನಾವು ಒಕ್ಕಲ್ತನ ಮಾಡಕ್ ಹಚ್ಚಿವ್ರಿ. ನಾವು ಹಿರಿಯಮ್ಮಗ ನಾವ್ರು ವರ್ಷ ತನ ಸ್ವಲ್ಪ ಸಾಲಿ ಓದ್ತಿದ್ವಿ. ಯಾವಾಗ ನಾವು ಹಿರಿಯ ಮಗ ಅಂತ ಬಿಡಿಸ್ಬಿಟ್ಟಿದ್ರೆ ನಾವನ್ನ ಬಿಟ್ಟು ಬಿಟ್ವಿ. ಹಂಗಾಗಿ ಒಕ್ಕಲ್ತನ ನಿಂತ್ಕೊಂಡಿವ್ರಿ. ಎಷ್ಟು ತನ ಸಾಲಿ ಓದಿರಿ? ಎಷ್ಟು ಹೊತ್ತನೇ ತನ ಓದಿದ್ರಿ? ಸಾಲಿ ಸ್ವಲ್ಪ ಓದಿವ್ರಿ, 5ನೇ ಕ್ಲಾಸ್ ಇಂತನ ಓದಿವ್ರಿ. ಇಲ್ಲೇ ಊರಾಗ ಹೆಂಗೆ ಓದ್ಲಿಕ್ಕೆ ಬರ್ಲಿಕ್ಕೆ ಕಲ್ಕೊಂಡಿರ ಬರ್ತದ? ಬರ್ತೈತ್ರಿ, ಎಲ್ಲ ಕನ್ನಡ ಅಕ್ಷರಗಳು ಎಲ್ಲ ತಿಳಿತಾವ್ರಿ, ಓದಕ್ ಬರಕ್ ಬರ್ತಾವ್ರಿ. ಏನ ಇಂಗ್ಲಿಷ್ ಅಂದ್ರೆ ನಾವ್ ಅವಾಗ ಕಲ್ತಿಲ್ರಿ, ಅವ್ ಇಂಗ್ಲಿಷ್ ಬರಂಗ. ಅವಾಗಲಿಂದ ಒಕ್ಕಲ್ತನದಾಗ ನಿಂತ್ಕೊಂಡಿವ್ರಿ. ಮತ್ತೆ ಬೇರೆ ಆದ್ರೂ ಕೂಡ ನಾವು ಮತ್ತೆ ಪ್ರೈವೇಟ್ ಒಂದ್ ಜೊತೆ ಎತ್ತಗ ಮಾಡಿಕೊಂಡ್ ಒಕ್ಕಲ್ತನದಾಗ ಹೊಂಟಿವ್ರಿ. ಹೇಗೆ ತಂದೆಯವ್ರದ್ದು ಒಕ್ಕಲ್ತನ ಹೇಗಿತ್ತು? ಭೂಮಿ ಎಷ್ಟಿತ್ತು ಅವಾಗ? ಅವ್ರದ್ದು ಯಾವ ರೀತಿ ಒಕ್ಕಲ್ತನ ಮಾಡ್ತಾರೆ ನಿಮ್ ತಂದೆಯವರು? ಈಗ ನಮ್ ತಂದೆಯವ್ರಿಗೆ ಅಂತಾರ 18 ಎಕರೆ ಆಶಿತ್ರ. ನಮ್ಮಅಪ್ಪ ಒಬ್ಬತ್ರಿ, ನಮ್ಮಮ್ಮಗ ನಾವು 4 ಮಂದಿ ಅಣ್ಣತಂಬರು. ಈಗ ನಾವು ಬೇರೆ ಆದಿವ್ರಿ, ಈಗ 8-9 ವರ್ಷ ಆಯ್ತು. ಬೇರೆ ಆದ್ರೂ ಕೂಡ ನಾನು ಒಕ್ಕಲ್ತನ ತೆಗ್ದಿಲ್ರಿ. ಮತ್ತೆ ಒಕ್ಕಲ್ತನ ಮತ್ತೆ ರೆಡಿ ಮಾಡ್ಕೊಂಡಿನ್ರಿ ನಾ ಬೇರೆ ಆದ್ಮೇಲೆ. ಒಕ್ಕಲ್ತನ ರೆಡಿ ಮಾಡ್ಕೊಂಡ್ ಕೇಸಿ ಮತ್ತೆ ಅದ 4 ಎಕರೆ ಮನುಷ್ಯಕ್ಕೊಂದು 5-5 ಎಕರೆ ಭೂಮಿ ಬಂದೈತ್ರಿ. ಮತ್ತೆ 5 ಎಕರೆ ಭೂಮಿಯಾಗನ ಮತ್ತೊಂದು 3 ಎಕರೆ ಹೊರ ತಗೊಂಡ್ರಿ. ಮತ್ತೆ ಅಲ್ಲಿ ಊಟನೂರಾಗ ಅಲ್ಲಿ ಒಂದು 50 ಫೂಟ್ ಆಗಲ್ಲ, 60 ಫೂಟ್ ಉದ್ದ ಜಾಗ ತಗೊಂಡಿನ್ರಿ ನಮ್ ಕೈ ಮೇಲೆ. ಈಗ ಮತ್ತೆ ಎರಡ ಎತ್ತಗವ್ರು ಓರಿದ ಕಿಲರಿ, ಮತ್ತೆ ಒಂದ್ ಎಮ್ಮೆ ಐತೆ, ಮತ್ತೆ ಒಂದ್ 11 ಟಗರ್ ಮರಿ ಇದಾವ. ಈಗ ಒಟ್ಟು ಭೂಮಿ ಎಷ್ಟಿದೆ ನಿಮ್ದು? ನಿಮ್ದು ಒಕ್ಕಲ್ತನದ ಭೂಮಿ ಎಷ್ಟಿದೆ ಒಟ್ಟು? ಈಗ ನಾ ನಮ್ ಬಾಕ್ ಬಂದಿರೋದು ನಾ 5 ಎಕರೆ ಬಂದೈತ್ರಿ. ಮತ್ತೆ ನಾವೊಂದ 3 ಎಕರೆ ತಗೊಂಡಿವ್ರಿ. ಮತ್ತೆ ನೀರಾವರಿ ಮಾಡ್ತದ್ರಿ 8 ಎಕರೆ? ಹ್ಮ್, ನೀರಾವರಿನ ಮಾಡ್ತವ್ರಿ. ನೀರಾವರಿ ಅಂತಾರ ನಾವು ಕೌಳಿ ಪೌಳಿ ಹತ್ತಲ್ರಿ, ಇದ ಹೊರಭೂಮಿನ ಬೆಳಿತೀವ್ರಿ. ಹತ್ತಿ, ಮೆಣಸಿನ ಗಿಡ ಹಾಕಿ, ಜೋಳ ಹಾಕಿ. ಹ್ಮ್, ಇದ ಹೊರಭೂಮಿ. ಗದ್ದೆ ಮಾಡಕ್ ಹೋಗಿಲ್ಲ ನೀವು? ಇಲ್ಲ ಇಲ್ಲ ರೀ, ಗದ್ದೆ ಸೇನಕ್ ಹೋಗಿಲ್ರಿ. ನಾವು ಈಗ ರೋಣಿ ಮೀರದ ಮಳಿಗೆ ಸೂರ್ಯಪ್ಪನ ಉದ್ಕೊಂಡ್ ಬಿಡ್ತೀವ್ರಿ. ಸೂರ್ಯಪ್ಪನ ತಕ್ಕಂಡ ಮೇಲೆ ನಾವು ಜೋಳ ಬಿತ್ತ ಬಿಡ್ತೀವಿ. ವರ್ಷ ಸೂರ್ಯಪ್ಪನ ಹಾಕ್ತಾ ಇರ್ತೀರಿ? ಹಾ, ವರ್ಷ ಹಾಕ್ತಿವ್ರಿ ನಾವು ಸೂರ್ಯಪ್ಪನ ಬಿಡಾಗಲ್ರಿ. ವರ್ಷ ಅಂದ್ರೆ ಒಂದ್ ಹೊಲಕ್ಕೆ ಹಾಕಿದ್ದು ಮತ್ತೊಂದ್ ಮರಿ ಬೇರೆ ಹೊಲಕ್ಕೆ ಹಾಕ್ತಿರಿ? ಹ್ಮ್, ಈ ವರ್ಷ ಸೂರ್ಯಪ್ಪನ ಈ ಹೊಲಕ್ಕೆ ಹಾಕಿದ್ವಿ ಅಂತ ಮತ್ತೆ ಅದನ್ನ ಜೋಳ ಮಾಡ್ತೀವ್ರಿ. ಈಗ ಮುಂದ್ ವರ್ಷ ಏನಾಯ್ತು ನೆಚ್ಚು ಮಾಡ್ತೀವಿ, ಬದ್ಲಿ ಹೊಲ ಏನಾಯ್ತು ಸೂರ್ಯಪ್ಪನ ಮಾಡ್ತೀವ್ರಿ. ಅಂದ್ರೆ ಬೆಳೆ ಬದಲಾವಣೆ ಮಾಡ್ತಾ ಇರ್ತೀರಿ? ಏ, ಮಾಡ್ತೀವ್ರಿ, ಮಾಡ್ತೀವಿ. ಒಂದ ಬೆಳೆ ಮಾಡಂಗಲ್ರಿ, ಯಾವ್ದ ಹಾಕಿ ಬದ್ಲಿ ಮಾಡ್ತೀವ್ರಿ. ಏನ್ ಕವಳಿಂದ ಹತ್ತಲ್ರಿ, ಯಾಕಂತ ಹಳ್ಳದ ನೀರ್ಗಲ್ರಿ ನಮ್ಮ ಹೊಲಗಳು. ಕವಳಿಂದ ಚಲೋ 8 ಎಕರೆ ಹಳ್ಳದಿಂದ ನೀರಿನಿಂದ ಹಾಕ್ತೀರಿ ಹಳ್ಳದ ನೀರನೇ? ಹಾ, ಹಳ್ಳ ನೀರಿಗೆ ಮಾಡ್ಕೊಂತವ್ರಿ ಕೊಡ್ರಿ. ನಾವು ಹೆಂಗ ಬ್ಯಾಸಿಗೆ ನೀರ್ ಇರ್ತದ ನಿಮ್ಗ? ನೀರು ಬ್ಯಾಸಿಯಾಗ ಇರಲ್ರಿ. ಈಗ ಮತ್ತೆ ಎರಡ ಟೈಮ್ ನೀರ್ ಕೊಟ್ಟರೆ ಇರ್ತಾವ್ರಿ, ಮತ್ತೆ ಒಂದ ಟೈಮ್ ಕೊಟ್ಟರಲ್ರಿ ಸುಜಾಗ. ಈ ಟೈಮ್ನಾಗ ಏನಿಲ್ರಿ, ನಾವು ಬೆಳೆನ ಏನ್ ಮಾಡಿಲ್ಲ. ಅಂದ್ರೆ ಎರಡ್ ಬೆಳೆ ಅಂತೂ ಬಂದೇ ಬರ್ತಾವ ನಿಮ್ಗೆ ಎರಡ್ ಬೆಳೆ. ಎರಡ್ ಬೆಳೆ ಚಲೋ ಆರಾಮ್ ಬೇಕಾವ್ ಸುಜ್ಜದ ಬೆಳ್ಕೊಂಡ್ಬಿಡ್ತೀವ್ರಿ ನಾವು. ರೋಣಿ ಮೇಲೆ ಗುಡೆ ಬೆಳ್ಕೊಂತು ಆಮೇಲೆ ಸೆಕೆಂಡ್ ಮತ್ತೆ ಜೋಳ ಬೆಳ್ಕೊಂಡ್ಬಿಡ್ತೀವ್ರಿ. ಜೋಳ ಹಾಕೋತೀರಿ? ಹ್ಮ್, ಜೋಳ ಬೆಳ್ಕೊಂಡ್ಬಿಡ್ತೀವ್ರಿ. ಎರಡ್ ಬೆಳೆ ಆರಾಮ್ ಬರ್ತಾವ್ರಿ. ಮತ್ತೆ ಬ್ಯಾಸಿ ನೀರ್ ಕೊಟ್ರ ಮತ್ತೊಂದ್ ಟೈಮ್ ಮೂರ್ ಬೆಳೆ ಬೆಳಿದಿವ್ರಿ ನಾವು. ಮತ್ತೆ ಈಗಿಲ್ಲಲ್ರಿ, ಮತ್ತೆ ಒಂದ ಬೆಳೆ ಆಗ್ಬಿಡದ. ಹೆಂಗ ಅಂದ್ರೆ ನೀವು ಹಳ್ಳದ ನೀರು ಹಾಸೋದ್ರಿಂದ ಉಪ್ಪಿನ ಅಂಶ ಇರ್ತತ, ಭೂಮಿ ಕೆಡ್ತಾವ ಅಂತಾರ, ನಿಮ್ಗೆ ಏನ್ ಅನಿಸ್ತಾ ಇದೆ? ಆದ್ರ ಕಾಲೇ ನೀರ್ ಬಲನ ಆತೈತ್ರಿ. ಕಾಲೇ ನೀರಿಂದ ದಗದನ್ ಬೇರೆ, ಅದ ಸ್ವಲ್ಪ ಇಳುವರಿ ಅದು ಜಾಸ್ತಿ ಬರ್ತ್ರಿ, ಇದೊಂದ್ ಸ್ವಲ್ಪ ಕಮ್ಮಿ ಬರ್ತಾರೆ. ಆದ್ರೆ ಪೂರ ಅದಕ್ಕಂತ್ರಿ ಏನ್ ಇಲ್ರಿ. ಅದಕ್ಕ ಇದಕ್ಕಂತಾರ ಎಕರೆಗೆ ಒಂದ್ ನಾಲ್ಕೈದು ಚೀಲ ಕಮ್ಮಿ ಎತ್ಕೊಂಡ್ ಬರ್ತೈತ್ರಿ. ನೀನ್ ಏನ ಬೆಳೆ ಮಾಡು, ನಾಲ್ಕ ಚೀಲ ಅದು ಹೆಚ್ಚಿಗೆ ಬಂತ, ಕಾಲೇ ನೀರಿಂದ ಹೆಚ್ಚಿಗೆ ಬಂತ, ನಾಲ್ಕ ಚೀಲ ಇದು ಕಮ್ಮಿ ಬರ್ತಾರೆ. ಈಗ ಸೂರ್ಯಪಾನ ನೋಡಿ, ಬಹಳಷ್ಟು ವರ್ಷದಿಂದ ಸೂರ್ಯಪಾನ ಬೆಳಿತೀವಿ ಅಂತ ಅನ್ನತ್ತಾವು. ಸೂರ್ಯಪಾನಕ್ಕ ನೀರ್ ಬಾಳ ಬೇಕಾ ಅಥವಾ ಕಡಿಮೆ ಬೇಕಾ ಹೇಗೆ? ಏನಿಲ್ರಿ ಗೌಡ್ರ, ಮೂರ್ ನೀರ್ ಸೂರ್ಯಪಾನ ಬಂದ್ಬಿಡ್ತೀರಿ. ಫಸ್ಟ್ ಊರಿದಾಗ ಒಂದ್ ನೀರ್ರಿ, ಮತ್ತೆ ಉಳಿ ನೀರ್ ಒಂದ್ ಕಡ್ತೀವಿ. ಮತ್ತೆ ನಮ್ ದೈಕ್ ಮಳೆ ಆಚಾರ ಅವ ಎರಡ ನೀರಿಗೆ ಬರ್ತಾರೆ. ಮತ್ತೆ ಮಳೆ ಇಲ್ಲ ಬಂದ್ರ ನಿನ್ನೊಂದ್ ನೀರ್ ಕಟ್ಬಿಟ್ರೆ ಆಗ ಮೂರ್ ನೀರಿಗೆ ಬಂದ್ಬಿಡ್ತಾರೆ. ಮೂರ್ ನೀರ್ ಆದ್ರೆ ಸಾಕದಕ್ಕೆ? ಹಾ, ಮೂರ್ ನೀರಿಗೆ ಬಂದ್ಬಿಡ್ತಾರೆ ಏನ್ರಿ, ಆರಾಮ್ ಬರ್ತದ. ಹೇಗೆ ಇಳುವರಿ ಅದು ಹೇಗೆ ಬರ್ತಾ ಇದೆ ಸೂರ್ಯಪಾನ ನಿಮ್ಗೆ? ಎಷ್ಟು ವರ್ಷದಿಂದ ಸೂರ್ಯಪಾನ ಬೆಳೆಯಕತ್ತೀರಿ ಗೌಡ್ರ? ನಾವು ಸಣ್ಣವರಿದ್ದೀವ್ರಿ, ಅಪ್ಪನ ಕೈ ಮೇಲಿಂದ ನಾವು ಒಂಬತ್ತು ಹತ್ತು ಗಂಟೆ ತನಕ ಬೆಳಿದ್ವಿ ನೋಡ್ರಿ ನಮ್ಮ ಅವಾಗ. ಈಗ ಸ್ವಲ್ಪ ಕಮ್ಮಿ ಬರಕತ್ತೀವ್ರಿ, ಆರು ಏಳು ಬರಕತ್ತೀವಿ. ಅದಕ್ಕೆ ಕಮ್ಮಿ ಬರಕತ್ತೀವಿ ಅಂತ ನಾವು ಸ್ವಲ್ಪ ನೀರಿನ ವ್ಯವಸ್ಥೆ ಈಗ ಮಳೆಗಾಲ ಕಮ್ಮಿ ಆಯ್ತಲ್ರಿ, ಹಂಗಾಗಿ ಸ್ವಲ್ಪ ಇಳುವರಿ ಕಮ್ಮಿ ಬರಕತ್ತೀವ್ರಿ. ಅವಾಗ ಕರೆಕ್ಟ್ ಇದ್ದಾಗ ನಾವು ಬೆಳೆದಂತಾರ ಎಕರೆಗೆ ಒಂಬತ್ತು ಕ್ವಿಂಟಲ್ ಬೆಳಿದಿವ್ರಿ ನಾವು ಸೂರ್ಯಪಾನ. ಒಂಬತ್ತು ಕ್ವಿಂಟಲ್? ಹ್ಞೂನ್ರಿ, ತೇಜ ಬೀದರ್. ಸೂರ್ಯಪಾನ ಬಿತ್ತುವಾಗ ಏನೇನು ಗೊಬ್ಬರ ಅದು ಹಾಕ್ತಾ ಇರ್ತೀರಾ, ಹೇಗ್ ಮಾಡ್ತಾರೆ ಮತ್ತೆ? ಇಲ್ರಿ ಗೌಡ್ರಿ, ಈಗ ಏನಿಲ್ಲ, ಬ್ಯಾಸಿ ಬೀಸ ಈಗ ಜ್ವಾಳ ಯಾವ್ದೇ ಮಾಡಲ್ರಿ, ಜ್ವಾಳ ಅಂತ ಮಾಡ್ಕೊಳ್ರಿ. ಈಗ ಈ ಸತಿ ಓಡಿಸ್ಬಿಟ್ಟಿವ್ರಿ ನಾವು ಟಿಲ್ಲರ್. ಈಗ ನಿನ್ನೊಂದ್ಸಲ ಗುಡುಗು ಮಳೆ ಆದಾಗ ಒಂದ್ ಸಲ ಟಿಲ್ಲರ್ ಓಡಿಸಿ ಕುಂಟೆ ಅರಿಗೆ ಎಲ್ಲ ಕಸ ಕಡ್ಡಿ ಎಲ್ಲ ಹಾಕಿ ಮಾಡ್ತೀವ್ರಿ. ಆಯ್ಕೊಂಡ ಬೀಜ ಬೋದ್ ಮಾಡಿ ಬೀಜ ಊರಿ ಬೋದ್ನಾಗ ನೀರ್ ಕಟ್ಟಿಬಿಡ್ತೀವ್ರಿ. ಅದ್ ನಾಟಿ ಆದ್ಮೇಲೆ ಒಂದ್ಸಲ ಎಡೆ ಹೊಡ್ಕೊಂಡು ಗೊಬ್ಬರ ಹಾಕ್ತೀವ್ರಿ. ಅಲ್ಲಿ ಗೊಬ್ಬರ ಹಾಕಲ್ರಿ ನೀರ್ ಕಟ್ಟಿ. ಅಂದ್ರೆ ಒಂದ್ ತಿಂಗ್ಳ ಆದ್ಮೇಲೆ ಹೊಡಿತೀರಾ ಎಡೆ? ಒಂದು ತಿಂಗಳ ಬಡನ ಕರೆಕ್ಟ್ ಇದ್ರ, ಮತ್ತೆ ಮಳೆಗಾಲ ಆಚಾರ ಚಲೋ ಬರ್ತಾರೆ. ಬಂದಾಗ ಒಂದ್ ಹಿಂದಲ್ ಹೊಡಿತೀವಿ. ಈಗ ನಾವು ಕಟ್ಟ ನೀರಿಗೆ ಅಂತಾರ, ಮತ್ತೆ ನೀವ್ ಹೇಳಿದ ಪ್ರಕಾರ ಅಂದ್ರೆ ಒಂದ್ ತಿಂಗಳ ಆಗ್ತಾರೆ. ಈಗ ಕಟ್ಟ ನೀರಿಗೆ ಮಳೆಗಾಲಕ್ಕ ಜಾಸ್ತಿ ಬೆಳೆ ಇದಾಗ್ತಾರೆ. ಈಗ ಸೂರ್ಯಪಾನ ತಾವು ಹಾಕ್ತಿರ್ಲ, ಎಂಟು ಕ್ವಿಂಟಲ್ ಅಂದ್ರೆ ಹೇಗೆ ಇಳುವರಿ ನಿಮ್ಮ ಭಾಗದಲ್ಲಿ? ಇದಕ್ಕಿಂತಲೂ ಹೆಚ್ಚಿನ ಇಳುವರಿ ತೆಗಿತಾರ ಒಂದ್ ಎಕರೆಗೆ? ತೆಗಿತಾರ ಅದ ತೆಗಿತಾರ ಅಂದ್ರ ನಮ್ಮ ಮತ್ತೆ ಅದಾದ್ರ ನಮ್ ಭೂಮಿ ಆದ್ರ ಗಟ್ಟಿ ಭೂಮಿ ರೀ. ಈಗ ನಮ್ಮಷ್ಟ ಬೆಳಿತಾರ್ರಿ, ಯಾರು ಬೆಳೆದ್ರನ್ನ ಅದಕ್ಕೆ ಹೆಚ್ಚಿಗೆ ಯಾರು ಬೆಳಿದಿಲ್ರಿ. ಅದ್ರಷ್ಟ ಒಂಬತ್ತು ಕ್ವಿಂಟಲ್ ಅಷ್ಟ ಬೆಳೆದವ್ರಿ ನಮ್ ಭೂಮಿ ಎಲ್ಲ ಇಲ್ಲಿ ಉದ್ಬಳ ಬಡ್ಲಪ್ಪ ಎಲ್ಲ. ಮತ್ ಕಮ್ಮಿಯಪ್ಪ ಅಂತಾರ ಈಗ ಇವತ್ತಿ ನಾವು ಕಮ್ಮಿ ಬೆಳೆಯಕತ್ತೀವ್ರಿ. ಈಗ ಆರು ಏಳು ಬರಕತ್ತೀವ್ರಿ. ಅಂದ್ರೆ ಇಳುವರಿ ಕಡಿಮೆ ಆಗ್ತಾ ಇದೆ? ಹಾ, ಕಮ್ಮಿ ಆಗತ್ತೀರಿ. ಇದು ಮಳೆಗಾಲ ಸ್ವಲ್ಪ ಕಮ್ಮಿ ಆಯ್ತಲ್ರಿ, ಮಳೆಗಾಲ ಕಮ್ಮಿ ಆಗತ್ತ ಇಳುವರಿ ಕಮ್ಮಿ ಆಗತ್ತೈತಿ. ಅಂದ್ರೆ ನೀವು ಬಿತ್ತದು ರೋಣಿ ಮಳೆಗೆ ಬಿತ್ತರಿ? ಕೃತಕ ಮಳೆ ಊರ್ತೀವ್ರಿ ನಾವು. ಕೃತಕ ಮಳೆಗೆನೆ? ಹಾ, ಕೃತಕ ಮಳೆ ಊರಿ ಬರ್ತೀವ್ರಿ. ಕೃತಕ ಮಳೆ ಹಸಿ ಮೇಲೆ ಊರಿ ಬಿಡ್ತೀರಿ? ಹೆಂಗ್ ಮತ್ ನೀರ್ ಗಿರವಾಗ ಮಳೆ ಚಲೋ ಆತಂದ್ರ ಒಮ್ಮೆ ಮಳೆ ಚಲೋ ಆಗಲ್ಲ ಕೃತಕ ಮಳೆ? ನೀರ್ ನಮ್ ಕೈಯಲ್ಲಿ ಇರುತ್ತಪ್ಪ ಅಂದ್ರೆ ಕೃತಕ ಮಳೆ ಊರ್ತೀವ್ರಿ. ಮತ್ತೆ ಮಳೆಗಾಲ ಆಗಿಲ್ಲಪ್ಪ ಅಂತಂದ್ರೆ ನಾವು ರೋಣಿ ಮೀರದ ಮಳೆಗೆ ಊರ್ತೀವ್ರಿ. ರೋಣಿ ಮೀರದ ಮಳೆ ಬಂತಾರ. ಅವಾಗ ಏನೋ ರೋಣಿ ಮಳೆಗೆ ಮಿರುಗದ ಮಳೆ ಹಳದಲ್ಲಿ ನೀರದು ಇತ್ತಪ್ಪ, ನೀರ್ ಇಲ್ಲಪ್ಪ ಅಂತಂದ್ರೆ ಏನ್ ಮಾಡ್ತೀರಿ? ಮತ್ ಮಳೆ ಆತು ಹಾಕಿದ್ರಿ ಕಾಳು, ಹಳದಲ್ಲಿ ನೀರ್ ಇಲ್ಲ, ಮಳೆನೂ ಹೋತಂತಂದ್ರೆ ಬೆಳೆ ಹಾನಿ ಆಗೋದಿಲ್ವಾ? ಇಲ್ಲಿಲ್ರಿ, ಹಂಗೆಲ್ಲ ನಾವು ನೋಡ್ಕೊಂಡ್ ಹಾಕ್ಯಂತವ್ರಿ. ಹಳ್ಳಕ್ ನೀರ್ ಇರ್ತಾರ, ಮತ್ತೆ ನೀರ್ ನೋಡಿ ಮಾಡ್ಕೊಂತವ್ರಿ. ನೀರ್ ಇಲ್ಲಪ್ಪ ಅಂತಾರ ಮಳೆ ದಾರಿಕಾಯ್ತೀವಿ. ಮಳೆ ಬಂದೋತ್ತಿವಿ, ಅದು ಕೃತಕ ಮಳೆಗೆ ಮಳೆ ಆಯ್ತಿ ಊರ್ತೀವ್ರಿ. ಮತ್ತೆ ಅದಾಗಿಲ್ಲ ಅಂತಾರ ಮತ್ತೆ ರೋಣಿ ಮೀರದ ಮಳೆಗೆ ಆಯ್ತಾರ, ರೋಣಿ ಮೀರದ ಮಳೆಗೂ ಊರ್ತೀವಿ. ಅಂದ್ರೆ ನಿಮ್ದು ಎಕರೆಗೆ ಎಂಟು ಕ್ವಿಂಟಲ್ ಸೂರ್ಯಪಾನ ಅಂತಂದ್ರೆ ಖರ್ಚು ಅದು ಎಷ್ಟು ಬರುತ್ತೆ ಸೂರ್ಯಪಾನಕ್ ಒಂದ್ ಎಕರೆಗೆ ಎಷ್ಟು ಖರ್ಚು ಬರ್ತದ ಅಂದಾಗ? ಅಂದ್ರೆ ಸೂರ್ಯಪಾನ ಖರ್ಚು ಅಂಬಕ್ ಏನಿಲ್ರಿ, ಈಗ ಸ್ವಲ್ಪ ರೇಟ್ ಜಾಸ್ತಿ ಆಗ್ಯಾವ್ರಿ ಸೂರ್ಯಪಾನ ರೇಟ್. ಸೂರ್ಯಪಾನ ಖರ್ಚು ಕಮ್ಮಿ ರೀ. ಒಂದ ಟೈಮ್ ಗೊಬ್ಬರ ನೀನು ಹೊಟ್ಟೆ ತುಂಬಾ ಹಾಕಿದ್ದಪ್ಪ ಅಂದ್ರೆ ಎಕರೆಗೆ ಒಂದ್ ಕ್ವಿಂಟಲ್ ಗೊಬ್ಬರ ಹಾಕಿದ್ದಪ್ಪ ಅಂತಂದ್ರ ಏಳು ಎಂಟು ಆರಾಮ್ ಬರ್ತೈತ್ರಿ. ಕರೆಕ್ಟ್ ಅಂದ್ರೆ ಮಳೆಗಾಲ ಆಗ್ಬೇಕ್ರಿ ಮೇನ. ಈಗೆಲ್ಲ ಮಾರುಕಟ್ಟೆ ಒಳಗ 5,000 ರೂಪಾಯಿ ಮೇಲೆ ಇದೆ ಸೂರ್ಯಪಾನ. ಐತ್ರಿ ಐತ್ರಿ ಐತ್ರಿ. ಎಂಟು ಕ್ವಿಂಟಲ್ ಅಂದ್ರೆ ನಿಮಗೆ 40,000 ರೂಪಾಯಿ ಆಯ್ತು. ಬೆಳೆದಿವ್ರಿ, ಬೆಳೆದಿವಿ, ಭೂಮಿ ಕೊಟ್ಟಲ್ಲ ಏನ್ರಿ, ಕೊಟ್ಟಿಲ್ಲ ಅಂತ ಅನ್ನಕ್ ಬರಂಗಿಲ್ಲ. ಅಂದ್ರೆ ಏನೈತಿ, ಈಗ ಬರೇ ಕೈ ನೀರಿಗೆ ಅಂತಾರ ಇಳುವರಿ ಕಮ್ಮಿ ಬರ್ತಾರೆ. ಮಳೆಗಾಲ ಆಗ್ಬೇಕ್ರಿ ಮೇನ. ಒಂದ್ ಸಲ ಒಂದ್ ಟೈಮ್ ಎರಡ್ ಟೈಮ್ ಮಳೆ ಆಯ್ತಪ್ಪ ಅಂದ್ರೆ ನೀವು ಎಕರೆಗೆ ಎಂಟು ಕ್ವಿಂಟಲ್ ಏನ್ ಮನೆಗೆ ಇದ್ದಂಗ್ರಿ. ಏನ್ ಖರ್ಚು ಅಂಬಕ್ ಏನಿಲ್ರಿ, ಎಣ್ಣೆ ಅಂತ ಹೊಡೆಯಂಗಿಲ್ಲ ಅವು. ಬರೇ ಇದ ಒಂದ್ ಟೈಮ್ ಎಕರೆಗೆ ಒಂದ್ ಕ್ವಿಂಟಲ್ ದೀಡ್ ಕ್ವಿಂಟಲ್ ಗೊಬ್ಬರ ಹಾಕ್ಬಿಟ್ಟಪ್ಪ ಅಂತಾರ ಬೆಳೆ ಮೇಲೆನ ಬೆಳ್ದ್ಬಿಡ್ತಾರೆ. ಮತ್ತ ಈಗ ಸೂರ್ಯಪಾನ ಹಾಕೋದನ್ನ ಜನ ಬಿಟ್ಬಿಟ್ರು, ಯಾಕಂದ್ರೆ ಇಳುವರಿ ಬರ್ತಾ ಇಲ್ರಿ. ಅದಕ್ಕೆ ಈಗ ಕೀಡೆ ಹುಳ ಬಂದ್ಬಿಡ್ತ, ಹಸಿರು ಹುಳ ಎಲೆ ಎಲ್ಲ ತಿನ್ಬಿಡ್ತದ, ತೆನಿ ತಿಂತತ್ತ ಅಂತೇಳಿ ಬಹಳಷ್ಟು ಮಂದಿ ಸೂರ್ಯಪಾನದ ಒಂದು ಕ್ಷೇತ್ರ ಕಡಿಮೆ ಆಗ್ಬಿಡ್ತು. ಆದ್ರೆ ನೀವು ಸತತವಾಗಿ ಇನ್ನೂ ಸೂರ್ಯಪಾನ ಬಿಟ್ಟಿಲ್ಲ, ಸುಮಾರು ವರ್ಷದಿಂದ ಸೂರ್ಯಪಾನ ಬೆಳಿತಾ ಇದ್ದೀರಿ, ಹೇಗೆ ಅಂದ್ರೆ ಮುಖ್ಯವಾಗಿ ತತ್ತಿನೇ ಕಾರಣ ಹಾಕ್ತಕ್ಕಂತ ತತ್ತಿ? ಇಲ್ಲ ಸರ್, ಅದೇ ಹಸಿರು ಹುಳ ಏನು ಬರಲ್ಲ ಸರ್. ಅದಕ್ಕೆ ಬಂದ್ರೆ ಒಂದ್ ಟೈಮ್ ಕೋರಿ ಹುಳ ಬರುತ್ತೆ ಸರ್ ಅದಕ್ಕೆ ಎಲೆಗೆ. ಆ ಕೋರಿಗಳು ಬಂತಪ್ಪ ಅಂತಾರ ನಾವು ಅದು ದೊಡ್ಡ ರೇಟ್ ಇಂದ ಹೊಡೆದ್ಬೇಕಲ್ಲ ಸರ್, ಒಂದ್ ಸ್ವಲ್ಪ ಕಾನ್ಫಿಡ್ರ ಕೋರಬಾನ್ ಅಂತ ಕಲಿಸಿ ಹೊರಗ್ಬಿಟ್ಟು ಅಂತಾರ ಒಂದ ಟೈಮ್ ನಾಗ ರೀ, ಅದು ಬಡದ ಆ ಟೈಮ್ ನಾಗ ಹೊರ್ಕೊಂಡ್ಬಿಟ್ಟು ಅಂತಾರ ತಿರುಗಿ ಎಣ್ಣೆ ಹೊಡೆದ್ಬೇಕಿಲ್ರ ಅದಕ್ಕೆ. ಮತ್ತೇನ್ ಬೇಕಾಗಿಲ್ಲ ಏ, ಮತ್ತೆ ಎಣ್ಣೆ ಅಂತ ಎಣ್ಣೆ ಹೊಡೆದಿಲ್ಲ ನೋಡ್ರಿ ನಾವು, ಎಷ್ಟು 8 ಕ್ವಿಂಟಲ್ ಬೆಳೆದ್ರು ಕೂಡ ನಾವು ಎಣ್ಣೆ ಅದಕ್ಕ ತೋರಿಸಿಲ್ರಿ. ಗೊಬ್ಬರ ನಿನ್ನ ಒಂದ್ಸಲ ಒಂದ್ಸಲ ಹಾಕಿವಿ, ಒಂದ್ ಟೈಮ್ ಇಲ್ದ ಒಂದ್ ಟೈಮ್ ನೀರು ಎಚ್ಕೊಂಡ್ ಕಟ್ಟಿರ್ಬೋದು, ಆ ಮತ್ ಬೇರೆ ಎಣ್ಣೆದಂತ ಅವಸ್ಕೊತಿಲ್ರಿ ಅದಕ್ಕೆ. ಅಂದ್ರೆ ಗೊಬ್ಬರ ಮತ್ತು ಬೀಜ ಅಷ್ಟೇ ಖರ್ಚು, ಮತ್ತೆ ಏನಾದ್ರು ಕಳೆ ತೆಗೆದು ಬೇಕಾಗಿರೋದ್ರಲ್ಲಿ ಇಲ್ಲ ಇಲ್ಲ ರೀ ಸರ್, ಇದು ಎಡೆ ವರ್ಕ್ ಮಾಡ್ತೀವಲ್ರಿ, ಒಂದ್ಸಲ ಬಿಟ್ಟು 2 ಸಲ ಎಡೆ ವರ್ಕ್ ಮಾಡ್ತೀವಿ, ಕಳೆ ಏನಂತೆ ಒಂದ್ ಟೈಮ್ ತಕೊಂಡ ಮೇಲೆ ತಿರುಗಿ ಅದು ಕಳೆವನ ಬರಲ್ರಿ. ಕಳೆವ್ ಬರಲ್ರಿ, ಮತ್ತೆ ಒಂದ್ ಟೈಮ್ ನಿಮ್ಗೆ ಹೇಳ್ಬೇಕಂತಾರ ನಾವು ಗುರು ಸೂರ್ಯಪಾನ ತಕ್ಕಂಡ ಮೇಲೆ ಜ್ವಾಳ ಹಂಗ ಬಿಚ್ಚಿವ್ರಿ, ಮತ್ತೆ ಗಳೆ ಹೊಡೆದು ಬಿತ್ತಿಲ್ಲ ಅವು. ಅದೇ ಸೂರ್ಯಪಾನ ನೆಲದಲ್ಲಿ ಗಳೆ ಹೊಡ್ಲಾರ್ದ ಬಿತ್ ಬಿಡ್ತೀರಿ? ಹಂಗ ಹಂಗ ಬಿತ್ತಿವ್ರಿ, ಹಂಗ ಬಿತ್ತು ಮತ್ತೆ ಎಕ್ರಿ 30 ಕ್ವಿಂಟಲ್ 35 ಕ್ವಿಂಟಲ್ ಇತ್ತ ಜ್ವಾಳ ಬೆಳೆದಿವ್ರಿ ನಾವು. ಅಂದ್ರೆ ಹೈಬ್ರಿಡ್ ಜೋಳ? ಹೈಬ್ರಿಡ್ ಐದ್ ನಂಬರ್ ಜೋಳ ರೀ. 5 ನಂಬರ್ ಜೋಳ, ಅದು ಎಷ್ಟ್ ಬರ್ತದ ಹೈಬ್ರಿಡ್ ಜೋಳ? ಯಾವ ಒಂದು ಸೀಸನ್ ಅಲ್ಲಿ ಹಾಕ್ತೀರಿ, ಎಷ್ಟ್ ಬರ್ತದ ಒಂದ್ ಎಕರೆಗೆ? ಅದು 5 ನಂಬರ್ ಜೋಳ ಅಂತಾರ, 8 ಟಕ್ ಅಂತ ಬರ್ತಾರೆ. ಅದ 8 ಟಕ್ ನಮ್ ಭೂಮಿಗೆ ಒಂದ್ ಸ್ವಲ್ಪ ಹೆಚ್ಚಿನ ಇಳುವರಿ ಕೊಡಕತ್ತಿದ್ರಿ ಇಲ್ಲಿ. ನಾವು ಯಾವ ಬೀಜ ಬಿತ್ತಲ್ರಿ, ಅದು ಎಷ್ಟೇ ಮೊನ್ನೆ ನೋಡ್ರಿ 1700 ಆದ್ರೂ ಕೂಡ ಅದೇ ಬೀಜ ಬಿತ್ತಿ ಬೆಳೆದಿವ್ರಿ ನಾವು. ಈ ಉಳಿಕದ ಬೀಜ ಇಳುವರಿ ಬಂದಿಲ್ರಿ? ಬಂದಿಲ್ಲ ರೀ. ನಾವು ಮೊನ್ನೆ ನಾವು 8 ಕ್ವಿಂಟಲ್ ಕೂಡ ಅವೇ ಬೀಜ ತರ್ತೀವ್ರಿ ನಾವು, ಬಳ್ಳಾರಿ ತಂದು ಹೋಗ್ತಾಮ ಅಂತಿಸಿ ಬಿತ್ತೀವ್ರಿ ಅವ 8 ಟಕ್ ಬೀಜ. ಎಷ್ಟು ಇಳುವರಿ ಒಂದ್ ಎಕರೆಗೆ ಎಷ್ಟೆಷ್ಟು ತಕೊತ್ತೀರಿ ಜೋಳವನ್ನ? ಹೋದ ವರ್ಷ ಅಂತ ಸ್ವಲ್ಪ ಮಳೆಗಾಲ ಕರೆಕ್ಟ್ ಆಗಲ್ರಿ, ಈ ವರ್ಷನ ಆಗಿಲ್ಲ ಅಂದ್ರೆ ಕೂಡ ನೀವು ಕೈ ನೀರು ಕಟ್ಟಿಕೊಂಡಿವ, ಕೈ ನೀರು ಕಟ್ಟಿರೋಣ ಎಕರೆಗೆ ಒಂದ್ 20 ಕ್ವಿಂಟಲ್ ಬಂದವ್ರಿ. ಎಕರೆಗೆ 20 ಕ್ವಿಂಟಲ್? ಹ್ಮ್, ಎಕರೆಗೆ 20 ಕ್ವಿಂಟಲ್ ಬಂದವ್. ಅಂದ್ರೆ ಸೂರ್ಯಪಾನ ನಂತರ ಜೋಳ ತಕೋತೀರಿ, ಜೋಳಕ್ಕೂ ಏನ್ ಖರ್ಚು ಬಾಳ ಬರೋ ಮಾಡ್ತೀರಾ ಹೇಗೆ? ಜೋಳಕ್ಕೆ ಏನಲ್ರಿ, ಒಂದ್ ಸ್ವಲ್ಪ ಎರಡ್ ಸಲ ಎಡೆ ಹೊಡಿದ್ವಿ, ಯಾವ ಟೈಮ್ ಹೊಟ್ಟೆ ತುಂಬ ಗೊಬ್ಬರ ಹಾಕ್ತೀವ್ರಿ ಅಂದ್ರೆ ಅದು ಎಕರೆಗೆ 2 ಕ್ವಿಂಟಲ್ ಹಾಕ್ಬೇಕ್ರಿ ಸರ್ತಿವಿ. ಯಾವ ಟೈಮ್ ಹಾಕ್ತೀರಿ, ಆಮೇಲೆ ಏನಂತ ಎಣ್ಣೆ ಹೊಡಿಸಂತ ಐತ್ರಿ, ಎಣ್ಣೆ ಒಂದು 3 ಸಲ ಹಿಂಗ್ ಎಣ್ಣೆ ಹೊಡಿಸಂತ ಐತ್ರಿ ಅದು. ಅವು ಕಾಂಪ್ಯೂಟರ್ ರಿಜೆಕ್ಟ್ ಕಾಂಪ್ಯೂಟರ್ ಇದು ಯಾವ್ದು ಇದು ಬರ್ತಾರೆ ಒಂದು. ಹೇಗೆ ಜೋಳವನ್ನ ಮತ್ತದ್ರಲ್ಲಿ ತಾವು ತೆನೆ ಕೊಯ್ಯುವಾಗ ಹೇಗೆ ತೆನೆಯನ್ನ ಸೋಸ್ಕೋತೀರಾ, ಅಥವಾ ಇಡೀ ಕಣಿಕೆಯನ್ನ ಕಟ್ ಮಾಡಿ ಆಮೇಲೆ ತೆನೆ ಸೋಸ್ಕೋತೀರಾ, ಹೇಗ್ ಮಾಡ್ತಾರೆ ರಾಶಿಯನ್ನ? ಇಲ್ಲ ರೀ, ನಾವು ಬಡ್ಡಿ ಸರಿಸಿ ಕೊಯ್ದು ಕೇಸಿ ಒಂದ್ 15 ದಿವಸ ಬಿಟ್ಟು ತನ್ ಸೂಚಿ ಅಂತವ್ರಿ, ತನ್ ಸೂಚಿ ಅಂತ ಕೇಸಿ ಮಿಷನ್ ಹಾಕ್ಯಂಡ ಮೇಲೆ ಈಗ ನಾನು ಒಂದ್ 5 ಮಾರಿಂದ ಒಂದು, ಒಂದ್ 6 ಮಾರಿಂದ 11 ಮಾರಿಂದ ಬಣ್ಣ ಹಾಕಿನ್ರಿ. ಬಣ್ಣ ಹಾಕೊಂಡ್ಬಿಟ್ಟು ಅಂದ್ರೆ ಕಣಿಕೆ ಅಲ್ಲೇ ತನೆ ಧರಿಸಲೇ ಕೋದು ಹೊಲದಲ್ಲಿ ಹಾಕಿ ಬಿಡ್ತೀರಿ? ಹಾ, ಅಲ್ಲೇ ಹೊಲದ ಮೇಲೆ ಅರಿ ಮೇಲೆ ಮುರ್ಕೊಂಡ್ಬಿಡ್ತೀವ್ರಿ. ಅವನ ಒಣಗ್ತದ ಕಣಿಕೆನು ಒಣಗ್ತದ ತೆನಿನು ಒಣಗ್ತವೆ? ಎಲ್ಲ ಎರಡು ಒಣಗಿ ಬಿಡ್ತಾವ್ರಿ. ಅವು ಒಣಗಿದ ಮೇಲೆ ಅದು ರಾಶಿ ಆದ್ಮೇಲೆ ನಾವು ಏನ್ ಮಾಡ್ತೀವಿ ಅಂತ ಕುಟ್ರಿ ಇಟ್ಕೇಸಿ ಅದನ್ನ ನಾವು ಬಣ್ಣ ಹಾಕೊಂಡ್ಬಿಡ್ತೀವ್ರಿ. ಬಣ್ಣ ಹಾಕೋತೀರಿ, ಇದನ್ನ ತೆನೆಯನ್ನ ಮಷಿನ್ ಹಾಕಿ ಬಿಡ್ತೀರಿ? ಹ್ಮ್, ಹ್ಞೂನ್ರಿ. ಹೇಗೆ ಮಷಿನ್ದು ಒಂದೊಂದು ಕ್ವಿಂಟಾಲ್ಗೆ ಎಷ್ಟು ತಗೋತಾರ ರೇಟ್ ನಿಮ್ಗೆ ಕಾಲ್ ಮಾಡ್ಕೊಡ್ಲಿಕ್ಕೆ? ಒಂದ್ ಕ್ವಿಂಟಲ್ ಅಂತ ಏನಿಲ್ರಿ, 70 ಕೆಜಿ ಬರ್ತಾವ್ರಿ ಒಂದ್ ಪ್ಯಾಕೆಟ್, 70-72 ಕೆಜಿ ಬರ್ತಾವ ಚಳತ್ನಾಗ ಹಿಡಿದು ತುಂಬಿದ್ರ. ಹ್ಮ್, 70-140 ಕೆಜಿಗೆ 45 ರೂಪಾಯಿ ತಗೊಂತಾನ್ರಿ. 45 ರೂಪಾಯಿ? ಹ್ಞೂನ್ರಿ. ಇದು ಒಂದ್ ಪ್ಯಾಕೆಟ್ 45 ಅಂತಾರ 90 ರೂಪಾಯಿ ಬರುತ್ತೆ ನಮ್ಗ ಒಂದ್ 2 ಪ್ಯಾಕೆಟ್ಗೆ. 2 ಪ್ಯಾಕೆಟ್ಗೆ 90 ರೂಪಾಯಿ ಬೀಳ್ತದ? ಹ್ಞೂ, 90 ರೂಪಾಯಿ ಬರುತ್ತೆ. ಅದು ಮತ್ತೆ ನಾವು ಬಾಯಲ್ಲಂಗ್ ಇಡೇ ನಾವು ಸೇರಿ ಅಳತಿ ಇಡ್ತೀವಿ. ಹೇಗೆ ಎಲ್ಲ ಸ್ವಚ್ಛವಾಗಿರುತ್ತ ಅಥವಾ ಮತ್ತೆ ಏನಾದ್ರು ಮತ್ತೆ ನೀವು ಸ್ವಚ್ಛ ಮಾಡ್ಬೇಕು ಆಮೇಲೆ? ಇಲ್ಲ ರೀ, ಏನ್ ಸ್ವಚ್ಛ ಮಾಡಿಸ್ಬೇಕಿಲ್ರಿ. ಮಾಲ್ ನಮ್ದು ಮೊದಲು ಸ್ವಚ್ಛ ಇತ್ತಪ್ಪ ಅಂದ್ರೆ ಅದು ಸ್ವಚ್ಛ ಬರ್ತಾರೆ, ಮತ್ತೆ ಇದ್ರ ಏನೋ ಕೊಂಡು ಮುಚ್ಚಿತ್ತು ಏನೋ ಹಂಗ ಹಿಂಗ ಇತ್ತಪ್ಪ ಅಂತಾರ ಮತ್ತೆ ಒಂದ್ ಸ್ವಲ್ಪ ಕಸರ್ ಬರ್ತಾರೆ. ಅವ್ ಹೆಂಗ ಬೆಳೆ ಬೆಳೆಸಿರ್ತೋ ಹಂಗ ಮಾಲ್ ಬರ್ತ ನೋಡ್ರಿ ಅಲ್ಲಿ. ಈಗ ಜೋಳವನ್ನ ರಾಶಿ ಮಾಡಿದ್ಮೇಲೆ ಕಣಿಕೆ ಬರುತ್ತೆ, ಈ ಕಣಿಕೆಯನ್ನ ನೀವು ಹೇಗೆ ಇಡೀ ಗೂಡಗೆ ಹೊಡ್ತೀರಾ ಅಥವಾ ಹೇಗ್ ಮಾಡ್ತೀರ ಕಣಿಕೆಯನ್ನ? ಇದು ಸತ್ತ ಅಂದ್ರ ಸರ್? ಹ್ಮ್, ಸತ್ತೆ ತಪ್ಪಿಲ್ರಿ. ನಾವ್ ಬಣ್ಣ ಹಾಕ್ಸ್ಬಿಡ್ತೀವ್ರಿ, ಅದ್ 3 ಕಿಲದ ಬಣವೆ ಅಂತ ಅಂಚಿಸಿ ಬಣವೆ ಹಾಕ್ಸ್ತೀವ್ರಿ. ಮತ್ತೆ ನಮ್ ದನಗುಳನ ಇದಾವ, ಎತ್ತು ಇದಾವ, ಎಮ್ಮೆ ಇದಾವ. ಅದಕ್ಕೂ ಹೆಚ್ಚಿಗೆ ಆಯ್ತಪ್ಪ ಅಂತಾರ ಮತ್ತೆ ವ್ಯಾಪಾರ ಬಂತಾರ ಕೊಡ್ತೀವಿ, ವ್ಯಾಪಾರ ಬರಲ್ಲ ಅಂತಾರ ಮತ್ತೆ ಮುಂದುವರ್ಸನ ಹೆಚ್ಚು ಅದ ಬಣವೆ. ದನ ಅಂದ್ರೆ ನಿಮ್ಮಲ್ಲಿ ಮನೆಯಲ್ಲಿ ದನ ಇಲ್ವಾ ಕಣಿಕೆ ನೀವು ಮೇಯಿಸೋದಿಲ್ವಾ? ಇಲ್ಲ ರೀ, ದನ ಇದಾವ್ರಿ, ಎಮ್ಮೆ ಎತ್ತು ಅಂದ್ರ ಮತ್ತೆ ಶಕ್ತಿ ಬಾಳ ಆಗುತ್ತಲ್ರಿ. ಅಲ್ಲಿ ಒಂದ್ 6 ಮಾರು ಇದೊಂದ್ 5 ಮಾರು ಅಂದ್ರ 5-6 ಅಂತಾರ, 11 ಮಾರ ಹತ್ತಲ್ರಿ, 11 ಮಾರ ಖರ್ಚಾಗಲ್ರಿ. ಅದಕ್ಕ ಉಳ್ಳನ್ನ ಹಾಕಿನ ಇರ್ತೀವಿ. ಅದು ಇದಂತಾರ ಅಷ್ಟ ಹೋಗಲ್ರಿ, ಏನ್ ಹೋದ್ರ ಒಂದ್ 5 ಮಾರ ಸೆಟ್ ಹೋಗತ್ರಿ. ಒಂದ್ ಇಷ್ಟು ಹುಲ್ ಹಾಕಿರ್ತಲ್ಲ, ಹುಲ್ ಹೋಗ್ತದ. ನೀವೊಂದ್ 5-6 ಮಾರಿನ ಬಣ್ಣ ಉಳಿದಿರ್ತಲ್ರಿ, ಮತ್ತೆ ವರ್ಷ ಕೊಡ್ತೀವ್ರಿ ನಾವ 20,000 25-30,000 ತನ ಮಾರಿವ್ರಿ ಆ ಬಣ್ಣ. ಒಂದ್ ಬಣ್ಣ? ಹ್ಮ್, ಬಣಿ ಮಾರಿವ್ರಿ. ಆದ್ರನ ಅದ್ ಖರ್ಚನ ಬರ್ತಾರ. ಈಗ 25,000-30,000 ಬಣಿ ಮಾರಿದಪ್ಪ ಅಂತಾರ ಒಂದ್ 15,000 ರೂಪಾಯಿ ಖರ್ಚು ಮಾಡಿರ್ತೀವ್ರಿ ಅದ್ ಕಾಳಿಗಳಿಗೆ. ಆಳು ಒಟ್ಲಿಕ್ಕೆ ಕಣಿಕೆಯನ್ನು ಒಟ್ಲಿಕ್ಕೆ? ಹಾ, ಒಟ್ಲಕ್ಕ ಒಂದ್ 15,000 ಬರ್ತಾರ ಒಂದ್ 5 ಮಾರಿ ಬಣ್ಣಿಗೆ. ಹ್ಮ್, ಒಂದ್ 15,000 ರೂಪಾಯಿ ನಮ್ಗ ಉಳ್ಕೊಂತೈತ್ರಿ. ಅದ್ರ ಏನ್ ಲುಕ್ಸನ್ ಏನಿಲ್ರಿ ನಮ್ಗ ನೋಡ್ರಿ. ಅಂಜನಿಯವ್ರೆ, ಹಳ್ಳದ ನೀರನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು 8 ಎಕರೆ ನೀರಾವರಿ ಮಾಡ್ಕೊಂಡು ಸೂರ್ಯಪಾನ ಮತ್ತು ಜೋಳವನ್ನ ಬೆಳಿತೀರಿ. ಸೂರ್ಯಪಾನ 8 ಕ್ವಿಂಟಲ್ ಪ್ರತಿ ಎಕರೆಗೆ, ಜೋಳವನ್ನ ಇಪ್ಪತ್ತು ಕ್ವಿಂಟಲ್ ಪ್ರತಿ ಎಕರೆಗೆ ತೆಗೆದು ಒಳ್ಳೆ ಲಾಭವನ್ನ ಮಾಡ್ತಾ ಇದ್ದೀರಿ, ಹೇಗೆ ಕೃಷಿಯಲ್ಲಿ ಎಷ್ಟು ಜನ ಮನೆಯಲ್ಲಿ ದುಡಿಯಿರೋದ್ರಿ? ಯಾರಿಲ್ರ ಈಗ ನಾವು ಮತ್ತಿಲ್ಲಿ ಇದ್ದೂರ ನಮ್ಮ ಅಟ್ಟನ್ ಕೊಟ್ಟಿವಲ್ರಿ, ಸಾವಿರ ಮಗಳ ನಾವು ಮಾಡ್ಕೊಂಡಿವಿ. ಹಾಂ, ಇಬ್ರು ಗಂಡ ಏನು ಚೆನ್ನಾಗಿ ನಾವು ವರ್ತನ ಮಾಡ್ತೀವ್ರಿ, ಮತ್ತೆ ಹೆಚ್ಚಿಗೆ ಬೇಕಂದ್ರೆ ಆಳು ತಗೊಂಡು ಮಾಡ್ತೀವಿ. ಒಬ್ಬ ಮಗಳ ಜಾಳ್ರಿ, ಮತ್ತೆ ಶಾಲೆ ಓದ್ತಾಳೆ ಇಂಗ್ಲೀಷ್ ಮೇಡಮ್. ಈಗ ಮನ್ಯಾಗ ಇಬ್ರು ಕೂಲಿ ಆಳುಗಳೆಲ್ಲ ಸಿಗ್ತಾವ? ಏ ಸಿಗ್ತಾವ್ರ, ಸಿಗ್ತಾವ. ಇಲ್ಲೇ ನಮ್ಗೆ ಬೇಕಾದ ಮಂದಿ ಇದಾರಲ್ರಿ, ನಮ್ಮ ಜನ ಇದಾರ. ಅವ್ರು ನಿನ್ನಪ್ಪರ ಹೋಗೋದು ಏನೈತೆ ಅಂತ ಕೇಸಿ ನಮ್ಮ ಅದಕ್ಕನ ಬಂದ್ ಮಾಡ್ತಾರ. ಮತ್ತೆ ಒಕ್ಕಲ್ತನದಿಂದ ಮತ್ತೆ ಒಕ್ಕಲ್ತನ ಜೊತೆ ಏನೇನು ಮನೆಯಲ್ಲಿ ಆ ಎಮ್ಮೆ ಆಕಳುಗಳು ಸಾಕಾಣಿಕೆ ಏನೇನು ಇಟ್ಕೊಂಡ್ರಿ? ಮತ್ತೆ ಸಾಕಾಣಿಕೆ ಐತ್ರಿ, ಎಮ್ಮೆ ಒಂದು ಎಮ್ಮೆ ಮಾಡಿವ್ರಿ, ಎಮ್ಮೆ ಸಾಕಾಣಿಕೆ ಮಾಡಿವಿ. ಮತ್ತೆ ಒಂದು ಅಷ್ಟ ತಗರ ಮಾಡಿ ಮಾಡಿವಿ. ಮನ್ಯಾಗ ಕೋಳಿ ನಾಯಿ ಅಂತ ನಮ್ ರೈತರ ಐತಲ್ರಿ, ಮತ್ತೆ ಅಂತದ ನಮ್ಗೆ ರೈತರಿಗೆ ಏನ್ ಬೇಕಾದಂತದ ಬಾಳೆ ಮಾಡ್ಕೊಂಡಿವ್ರಿ. ನೋಡಿ, ಹೊಲದಲ್ಲಿನ ಮನೆ ಮಾಡ್ಕೊಂಡ್ ಇರ್ತಾ ಇದ್ರಿ ತಾವು? ಹ್ಮ್, ಹೊಲ್ದಾಗ ಇರ್ತವ್ರ ನಾವ್. ಈಗ ಮೂವತ್ ಮೂವತ್ತೈದು ವರ್ಷ ಆಯ್ತ್ರಿ ಹೊಲ್ದಾಗ ಇರ್ತವೆ. ಹ್ಮ್, ಹೇಗ ಅನಿಸ್ತದೆ ಹೊಲ್ದಾಗ ಇರೋದ್ರಿಂದ ನಿಮ್ಗೆ? ಈಗ ಬಾಳ ಒಳ್ಳೇದೈತ್ರಿ, ಒಳ್ಳೆ ಹೊಲ್ದಾಗ ಇರೋದು. ಏನೋ ಸ್ವಲ್ಪ ನಮ್ಗ ವ್ಯವಸ್ಥೆ ಕಮ್ಮಿ ಐತ್ರಿ, ಯಾಕಂತೇಳ ಅದ ಹಳ್ಳ ನಮ್ದು ಸಣ್ಣ ಹಳ್ಳ ಅಲ್ರಿ, ಕುಡಿ ನೀರಿಂದ ಸ್ವಲ್ಪ ಕಟ್ಟದ ಐತ್ರಿ. ಹ್ಮ್, ನೀರಿಂದ ತಿಪ್ಪಲ ಬರ್ರಿ, ಬದ್ಲೆ ಏನ್ ತಿಪ್ಪಲಿಲ್ಲ ನಮ್ಗ ಅಲ್ಲಿ ನಾವು ಇದ್ದಲ್ಲಿ. ಹ್ಮ್, ಹೋಗ್ಲಿಕ್ಕೆ ಮಳೆಗಾಲದಲ್ಲಿ ರಸ್ತೆಗಳು ಹೇಗೆ ಸಮಸ್ಯೆ ಆಗೋದಿಲ್ವಾ? ಅದೇವ್ರಿ, ಮಳೆಗಾಲದಾಗ ರಸ್ತೆ ಮಗ್ ಜನಟ್ಟು ಬಂಡಿ ಹೋಗಲ್ರಿ, ಮತ್ತೆ ಟ್ರಾಕ್ಟರ್ ಅಂತ ಇಲ್ಲ ಇಲ್ಲ, ಮತ್ತೆ ನಮ್ಮ ಎತ್ತು ಬಂಡಿಗಳು ಕಟ್ಕೊಂಡು ಹೋಗಕ್ ತ್ರಾಸ ಐತೆ ನಮ್ಗ ಹಳ್ಳ ದಾಟಿ. ಹ್ಮ್, ಇವತ್ತಾದ್ರೂ ನಿಮ್ ಹೇಳ್ಬೇಕಂದ್ರ, ಇವ ಊರಲಿಂದ ಒಂದು ಮೂರ್ ಬ್ಯಾರಲ್ ನೀರು ಮರಿ ಜಾತಿ ನಮ್ಮ ಬೈಕ್ ಜಾತಿ ಊರಲಿಂದ ಕೆಂದೋಗಿ ಮನೆಗೆ ಇಟ್ಟು ಬಂದಿನ್ರಿ. ಮನೆಯಲ್ಲಿ ಹಳ್ಳದ ನೀರು ಉಪಯೋಗ ಮಾಡೋದಿಲ್ಲ ನೀವು? ಇಲ್ಲ ರೀ, ಬಹಳ ನೀರು ಇರಲ್ರಿ, ಅದು ಗಟಾರ ನೀರು ಬರ್ತಲ್ರಿ, ಹಂಗಾಗಿ ಬಹಳ ಸಮಸ್ಯೆ. ಹೌದು, ಮೈ ತಗೊಂಡ್ರ ಮೈ ತಿಂಡಿ ಇಡೋದು ದನ ಅಂತ ಕುಡಿಯಂಗಲ್ರಿ ಆ ನೀರು. ಈಗ ದೊಡ್ಡ ಬ್ಯಾರಲ್ ಮಾಡಿವಲ್ರಿ, ಆ ಬ್ಯಾರಲ್ ಬಂಡ್ಯಾಗ ಮೂರ್ ಬ್ಯಾರಲ್ ಇಟ್ಕೊಂಡು ಹೋಗಿ ಊರಿಂದ ತರ್ಬೇಕು ಬೋರ್ ನೀರು. ಹಾ, ಊರಲಿಂದ ತಂದ ಈಗ ಇಟ್ಟು ಬಂದಿನ್ರಿ, ಈಗ ಇಲ್ಲಿ ಊರಕ್ ಬಂದಿನ್ರಿ. ಹೊಲದಲ್ಲಿ ಬೋರ್ ಹಾಕ್ಸಿದ್ರೆ ಏನಾದ್ರು ನೀರ್ ಬರೋದಿಲ್ವಾ? ನೀವೇ ಬೋರ್ ಹಾಕ್ಸಿದ್ರೆ ನೀರ್ ಬರ್ತಾವ್ರಿ, ಮತ್ತೆ ನಾವು ಮತ್ತೆ ಒಂಟಿಗಿರಲ್ಲ, ಅದಕ್ಕೆ ಖರ್ಚು ಬರ್ತದ, ಅದಕ್ಕಾಗಿ ಹಂಚಿಕೊಂಡ ಅದನ್ನ ಇದ್ ಮಾಡಿಲ್ರಿ, ಉಪಯೋಗ ಮಾಡ್ಕೊಂಡು. ಬೋರ್ ಹಾಕ್ಸ ಹೋಗಿಲ್ಲ ತಾವು? ಇಲ್ಲ ರೀ, ಹಾಕಿಲ್ಲ ನಾವು. ಹಾಕಿಲ್ಲ ಹೊಲ ಸುತ್ತಮುತ್ತ ಮತ್ ಬೇರೆ ಯಾರ್ಯಾರು ಇಲ್ಲಿ ಹಾಕ್ಸಿಲ್ಲ ಬೋರ್? ಇಲ್ಲ ರೀ, ನಮ್ಮಲ್ದಾಗನ ಬೋರ್ ಬೋತೈತ್ರಿ, ಅದಕ್ಕೊಂದ್ ಸ್ವಲ್ಪ ಖರ್ಚು ಮಾಡ್ಬೇಕಲ್ರಿ. ಖರ್ಚು ಮಾಡಿದ್ರೆ ಇಲ್ಲ, ನಾವು ಮತ್ತೆ ಆ ಕಡೆ ಈ ಕಡೆ ಅಂತಂದು ಯಾ ಖರ್ಚು ಮಾಡಕ ಅಂಜಿಕೊಂಡು ಬೋರಿಗೆ ಸೆನೆ ಕಂಡು ಹೋಗಲ್ರಿ. ಅಳಲಿಂದ ಪಂಪ್ ಸೆಟ್ ಮಾಡಿದ್ದಾರೆ ನಾವು, ಬೋರಿಗೆ ಹೋಗಲ್ರಿ. ನೀರಿಂದ ಒಂದ್ ಬಿಟ್ಟು ಒಂದಕ್ಕೆ ತಪ್ಪೈತ್ರಿ ನಮ್ಗ, ಬದ್ಲಿ ಏನಿಲ್ರಿ, ಆರಾಮಾದಿವಿ ನಾವು. ಅಡಿ ಹೋಗಿದ್ರ ಹೆಂಗ್ರಿ ಒಕ್ಕಲ್ತನದಿಂದ ಆಂಜನೇಯವ್ರ ಯಾವ ರೀತಿ ಅಭಿವೃದ್ಧಿ ಆಗಿರಿ? ಏನೇನ್ ಮಾಡ್ಕೊಂದ್ರಿ ಒಕ್ಕಲ್ತನದಿಂದ ಆಸ್ತಿ ಅಥವಾ ಏನೇನ್ ಮಾಡ್ಕೊಂದ್ರಿ ಯಾವ ರೀತಿ? ನಾವು ಒಕ್ಕಲ್ತನದಿಂದನೇ ನಮ್ಗೆ ದೇವ್ರ ಗುರುನಾಥ ಒಂದು ರೆಟ್ಟು ಕೊಟ್ಟಣ ನಾವು, ಅದರಿಂದನೇ ನಾವು ಒಳ್ಳೇದಾಯ್ತು ಏನ್ರಿ, ಕಲ್ಯಾಣ ಆಗಿವಿ. ಅದರಿಂದ ಒಕ್ಕಲ್ತನದಿಂದ ಒಂದು ಮೂರ್ ಎಕರೆ ಹೊಲ ತಗೊಂಡಿವಿ ನಮ್ ಕೈ ಮೇಲೆ. ಮೂರ್ ಎಕರೆ ಹೊಲ ತಗೊಂದಿರಿ? ತಗೊಂಡಿವ್ ರೀ, ಮತ್ತ ಒಂದು 2,20,000 ಕೊಟ್ಟು ಅಲ್ಲಿ ಊಟನವ್ರ ಜಾಗ ತಗೊಂಡಿನ್ರಿ. ನಾವು ಬೇರೆ ಆದ ಕಾಲಕ್ಕ ನಾವು ಅಪ್ಪನವರು ಎತ್ತಿದ್ರು ಎತ್ತಿದ್ರು ನಮ್ ತಮ್ಮನವ್ರಿಗೆ ಹೋದ್ವು. ನಾನು ಮತ್ತೆ ಸ್ವಂತ ನಾನು ಬೇರೆ ಆದ್ಮೇಲೆ ಮೂರ್ ಎಕರೆ ಹೊಲ. ಮೂರ್ ಎಕರೆ ಹೊಲ, ಎರಡ್ ಎತ್ತು, ಮತ್ ಜೊತೆಗೆ ಮೂರ್ ಎಕರೆ ಮತ್ತ ಜಾಗ ಮಾಡ್ಕೊಂಡಿನ್ರಿ, ಎತ್ತ ಮಾಡ್ಕೊಂಡಿನಿ, ಎಮ್ಮೆ ಮಾಡ್ಕೊಂಡಿನಿ, ಮರಿ ಮಾಡ್ಕೊಂಡಿನಿ ಏನ್ರಿ. ಎಲ್ಲ ನಮ್ ರೈತರಿಗೆ ಒಕ್ಕಲ್ತನ ಮಾಡೋರಿಗೆ ಏನ್ ಬೇಕಾದೆಲ್ಲ ಎಲ್ಲ ಸಾಮಾನುಗಳು, ಕೂರ್ಗಿ ಕುಂಟ್ಗಿ ಒಕ್ಕಲ್ತನ ಸಾಮಾನು ಏನೇನ್ ಬೇಕು ಎಲ್ಲ ಇಟ್ಕೊಂಡ್ರಿ? ಅಲ್ರಿ, ಒಂದೊಂದಲ್ಲ ನೀವು ನೋಡಿದ್ರು ಬಂದಿರ್ಬೇಕು, ನಾವ್ ಹೇಳಿದ್ರು ಬಂದಿರ್ಬೇಕು. ಎಲ್ಲಾದ್ ಮಾಡಿಸಿ ಮತ್ತೆ ನಗ ಹಾಕಿ ಕುಂಟೆ ಹಾಕಿ ಯಾವ ಹಾಕಿ ಏನ್ರಿ ನಮ್ಗ ಬಾಳೆ ಬಿಡ್ತಾವ್ ಅಂತೇಳಿ. ಈಗ ಟ್ಯಾಕ್ಟರ್ ಹಚ್ಚಿ ಬಾಡಿಗೆ ಹೊಡ್ಸಲ್ಲ ನಿಂತಾವ್? ಬಾಡಿ ಹೊಡ್ಸ್ತೂರಿ, ಈ ಬ್ಯಾಸಿ ದಿವಸ ಅಷ್ಟೇ ಗಾಡಿಲಿ ಹೊಡ್ಸ್ತೂರಿ, ಮತ್ತೆ ಸುಗ್ಗಿ ದಿವಸ ಏನೈತೆ ನಾವು ಎತ್ತಲೇ ಹೊಡಿತೀವ್ರಿ ಬೆಳೆವು. ಏನ್ ಹೇಳಿಕೆ ಬಯಸ್ತೀರಿ ಆಂಜನೇಯವ್ರೇ? ಒಕ್ಕಲ್ತನ ನೋಡ್ರಿ, ನಿಮ್ಮ ಒಂದ ರೈತರನ್ನ ಮಾತಾಡಿಸಿದಾಗ ಬಹಳಷ್ಟು ಜನ ರೈತರು ಆಸಕ್ತಿದಾಯಕವಾಗಿಲ್ರಿ, ಒಕ್ಕಲ್ತನದಿಂದ ಬಹಳಷ್ಟು ನಮ್ಗೆ ಅನುಕೂಲ ಇದೆ, ಮುಂದ್ ಬಂದಿದೀವಿ ಅಂತಾರೆ. ಕೆಲವೊಂದ್ ಜನ ರೈತರು ಇಲ್ಲ, ಒಕ್ಕಲ್ತನ ಲಾಸ್ ಆಗತ್ತಿವ್ರಿ ಅಂತಾರೆ. ಯಾಕೆ ಈ ರೀತಿ ಬೇರೆ ಬೇರೆ ಅಭಿಪ್ರಾಯಗಳು ಬರ್ತವೆ? ಇಲ್ಲ ರೀ ಸರ, ಅದು ಒಕ್ಕಲ್ತನ ಬೇಕಂತ ಲಾಸ್ ಯಾವತ್ತಿಗೆ ಇಲ್ಲ ರೀ. ನಾವು ಅದು ಮಳೆಗಾಲ ನಮ್ಗ ಏನ್ ಬೇಕಂತಾರ ಮಳೆಗಾಲ ಬೇಕ್ರಿ ನಮ್ಗ ಒಕ್ಕಲ್ತನ ಮಾಡೋರಿಗೆ. ಹ್ಮ್, ಒಕ್ಕಲ್ತನ ಮಾಡೋರಿಗೆ ಮಳೆಗಾಲ ಕರೆಕ್ಟ್ ಆಯ್ತಾರ, ಒಕ್ಕಲ್ತನದಾಗ ಎಂದೂ ಲಾಸ್ ಇಲ್ರಿ. ಲಾಸ್ ಆಗುದಿಲ್ಲ? ಏ ಇಲ್ಲ ರೀ, ಇಲ್ಲ ಇಲ್ಲ ಇಲ್ಲ. ಮನೆಯವರು ಸ್ವಲ್ಪ ಕೆಲಸ ಮಾಡೋರು ದುಡ್ಕೋಬೇಕು ಸರಿಯಾಗಿ. ಮನೆಯವರು ದುಡಿಬೇಕ್ರಿ, ಮನೆಯವ್ರು ದುಡ್ಲಿಕ್ಕ ಆಳಕ್ಕೆ ಮಾಡಿಸಿ ಕೂಡ ನಮ್ಗ ಮಳೆಗಾಲ ಕರೆಕ್ಟ್ ಆಯ್ತಾ ಅಂದ್ರೆ ಅದು ತಾವ ನಮ್ಗ ಬಾಳ ಒಳ್ಳೇದಾಗತ್ರಿ. ಹ್ಮ್, ಮನ್ಯಾಗ ಮಾಡೋರು ಇದ್ರು ಇರ್ಲಕ್ಕ ಎಲ್ಲಾರ ಮನ್ಯಾಗ ಮಾಡೋರೇ ಇಲ್ಲ ರೀ. ಮತ್ತೆ ಈಗ ಆಳಿನ ಮೇಲೆ ಮಾಡಿದಾರ ಅದ್ರ ಇವತ್ತಿ ನಮ್ಮ ಕೊನೆಗಳಿಗೆ ಇಂಪ್ರೂವ್ ಆಗ್ಯಾರ್ರಿ. ಆಗ್ಯಾರ್ರಿ, ಆಗ್ಯಾರ್ರಿ, ಆಳಿನ ಮೇಲೆ ಮಾಡಿಸ್ತಾರ ಆಗ್ಯಾರ. ಆಳಿಂದ ಮಾಡಿಸ್ತಾರೋ ಸ್ವಲ್ಪ 4 ರೂಪಾಯಿ ಜಾಸ್ತಿ ಉಳಿತಾವ, 4 ರೂಪಾಯಿ ಕಮ್ಮಿ ಉಳಿತಾವ. ಅಂದ್ರೆ ಟೈಮ್ ಸರಿಯಾಗಿ ಏನೇನ್ ಹಾಕ್ಬೇಕು, ಏನ್ ಮಾಡ್ಬೇಕು, ಒಳ್ಳೆ ಬೀಜ ಒಳ್ಳೆ ಗೊಬ್ಬರ ತಂದ ಹಾಕಿ ಟೈಮ್ ಸರಿಯಾಗಿ ಕೆಲಸ ಮಾಡಿದ್ರೆ ಮಳೆ ಚೆನ್ನಾಗಿ ಬಂತಪ್ಪ ಅಂದ್ರೆ ಅಷ್ಟ ಪೂರ್ತಿ ಬಂದೇ ಬರ್ತದೆ ಲಾಭ. ಏ ಆಗ್ತ್ರಿ, ಒಳ್ಳೆ ಲಾಭ ಸಿಗ್ತೇನ್ರಿ. ನಮ್ಮ ಒಕ್ಕಲ್ ಮಕ್ಕಳಿಗೆ ನಮ್ಮ ಮಳೆಗಾಲ ಏನ್ ಕರೆಕ್ಟ್ ಮಳೆಗಾಲ ಮಳೆಗೆ ಒಂದ್ ಮಳೆ ಆಗ್ಬಿಡ್ತೇವ್ರ, ನಮ್ಗ ಒಳ್ಳೇದನ ಆಗ್ತ್ರಿ ಏನ್ರ. ಒಕ್ಕಲ್ತನದಿಂದ ಏನ್ ಕೆಟ್ಟದಾಗಿಲ್ರಿ, ಸುಳ್ಳ ನಾವ್ ಯಾಕೆ ಕೇಳಮ್ಮ.

6,145 ರೂಪಾಯಿಗಳವರೆಗೆ, ಮೆಕ್ಕೆಜೋಳ 2,348 ರೂಪಾಯಿಗಳು, ಭತ್ತ ಸೋನಮಸೂರೆ 2,652 ರೂಪಾಯಿಗಳು. ಈಗ ಕೇಳಿ ಲಿಂಕ್ಸ್ ಕುರು ಮಾರುಕಟ್ಟೆ. ಸಜ್ಜೆ ಹೈಬ್ರಿಡ್ ಕನಿಷ್ಠ 2,180 ರೂಪಾಯಿಗಳಿಂದ ಗರಿಷ್ಠ 3,000 ರೂಪಾಯಿಗಳವರೆಗೆ. ಕಡಲೆಕಾಳು 5,800 ರೂಪಾಯಿಗಳಿಂದ 6,000 ರೂಪಾಯಿಗಳವರೆಗೆ. ಮೆಕ್ಕೆಜೋಳ 2,380 ರೂಪಾಯಿಗಳಿಂದ 2,380 ರೂಪಾಯಿಗಳು. ತೊಗರಿ ಕನಿಷ್ಠ 6,750 ರೂಪಾಯಿಗಳಿಂದ ಗರಿಷ್ಠ 7,050 ರೂಪಾಯಿಗಳವರೆಗೆ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರೆ. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೊಸ ಖರೀದಿ ಮಾಡಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ, 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1-800-420-2233 ಕರೆ ಮಾಡಿ. ಎಲ್ಲಾ ಜೀವಿಗಳ ಜೀವವೇ ಜಲ, ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ. ನೀರಿನ ಬಳಕೆ ಹಿತವಾಗಿರಲಿ, ಕೊರತೆಯಾಗದಂತೆ ಗಮನವಿರಲಿ. ಹನಿ ಹನಿಗೂಡ್ರೆ ಹಳ್ಳ, ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ, ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ. ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ, ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ. ನೀರು ಬರಿದಾದಷ್ಟು ಆತಂಕ, ಕಲುಷಿತವಾದಷ್ಟು ಕಳಂಕ. ನಾಳೆ ಸಂಜೆ 6:51 ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಮೊದಲಿಗೆ ವಿವಿಧ ಬೆಳೆಗಳಿಗೆ ಜಿಯೋ ಟ್ಯಾಗ್ ಪಡೆಯುವುದರ ಮಹತ್ವ ಕುರಿತು ಡಾಕ್ಟರ್ ಜಯಪ್ರಕಾಶ್ ಮೋಹನ್ ನಿಡಗುಂದಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:20. ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ರಾಯಚೂರು ತಾಲೂಕಿನ ಪಂಚಮುಖಿ ಗಾಣದಳ್ ಗ್ರಾಮದ ಸಣ್ಣ ಭೀಮದಾಸ್ ಮತ್ತು ಸಂಗೀತಿಗರಿಂದ ಏಕತಾರಿ ಪದಗಳನ್ನು. ಬೆಡಿಗೆ ನಿಲ್ಲ ಬರೆಯಲಿದ್ದೋ ದೇವತಾ